ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಿಜವಾದ ಮತದಾರ ಪ್ರಜಾಪ್ರಭುತ್ವದ ವಾರಸುದಾರ. ಜವಾಬ್ದಾರಿಯುತವಾಗಿ ತಪ್ಪದೇ ಮತದಾನ ಮಾಡಿ. ಇದು ಧಾರವಾಡ ಜಿಲ್ಲಾ ಸ್ವೀಪ್ ಪ್ರಚಾರ ಸಮಿತಿಯ ಪ್ರಕಟಣೆ. ಶ್ರೀ JDG ಸಂಸ್ಥೆಯ ಧಾರವಾಡದ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ PU ವಿಜ್ಞಾನ ವಾಣಿಜ್ಯ ಪ್ರವೇಶ ಪ್ರಾರಂಭ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ. ಪ್ರತಿಭಾವಂತರಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ. ಕಳೆದ ಸಾಲಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್. ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ವಸತಿ ಸೌಲಭ್ಯ, ಕೆಸೆಟ್, JEE ನೀಟ್ ಪರೀಕ್ಷಾ ತರಬೇತಿ. ಸಂಪರ್ಕಿಸಿ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. 9482093160931687588361. ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್. ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994. 9448309994. ಗ್ಯಾರಂಟಿ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅವತ್ತೇ ಏನು ಅಭಿವೃದ್ಧಿ ಮಾಡ್ಲಿಲ್ಲ, ಇವತ್ತು ಗ್ಯಾರಂಟಿ ಕೊಡಕ್ ಬಂದ್ರು. ನೋಡಿ, ನನ್ನ ಓಟು ಯಾವುದೇ ಸುಳ್ಳು ಗ್ಯಾರಂಟಿ ಕೊಡುವಂತವ್ರಿಗಲ್ಲ. ಮನೆ, ನೀರು, ಶೌಚಾಲಯ, ಗ್ಯಾಸ್, ಜನೌಷಧಿ, ಉಚಿತ ಚಿಕಿತ್ಸೆ ಕೊಡುವಂತವ್ರಿಗೆ ನನ್ನ ಓಟು. ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತದ BJP ಸರ್ಕಾರ. ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ನಿಮ್ಮ ಸುರಕ್ಷತೆಯೇ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, RCU, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ PET CT ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8877248 ಅಥವಾ ವಿಸಿಟ್ ಮಾಡಿ www.cancermiraj.com. ನಮಸ್ಕಾರ, ನಾನು ಸುನೀಲ್ ಜೋಶಿ. ಎಲ್ಲ ಮತದಾರ ಬಾಂಧವರೇ, ನೀವು ಎಲ್ಲೇ ಇರಲಿ, ಏನೇ ಮಾಡಲಿ, 10ನೇ ತಾರೀಕು ಮೇ ಎಂದು ಗದಗಿಗೆ ಬಂದು ವೋಟ್ ಮಾಡಬೇಕು. ನಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವುದು ನಮ್ಮ ಕೈಯಲ್ಲಿದೆ. ಈ ಹಬ್ಬದಲ್ಲಿ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೊಂಡು ಭಾಗವಹಿಸಬೇಕು. ಭಾಗವಹಿಸೋಣ, ಬನ್ನಿ, ನಾನು ಬರ್ತೀನಿ. ಪ್ರಜಾಪ್ರಭುತ್ವವನ್ನು ಬಲಪಡಿಸೋಣ. ಗದಗ ಜಿಲ್ಲೆಯ ಸ್ವೀಪ್ ಸಮಿತಿಯ ಪರವಾಗಿ ಧನ್ಯವಾದಗಳು. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನವೀನ್ ಕುಮಾರ್ ಹೊಸಳ್ಳಿ, CP ಫ್ರಮ್ ಹುಬ್ಳಿ. ಡಾಕ್ಟರ್, ಸ್ಟ್ರೆಸ್ ಮತ್ತು ಅಸಿಡಿಟಿನ ತಡೆಗಟ್ಟಲು ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು ಡಾಕ್ಟರ್? ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಹೊಸಳ್ಳಿ. ಐ ಆಮ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಾಬಿಟಿಲಜಿಸ್ಟ್ ವರ್ಕಿಂಗ್ ಆಟ್ ಕೇಶವಪುರ್ ಹುಬ್ಳಿ. ಸೊ ಸ್ಟ್ರೆಸ್ ಮತ್ತು ಅಸಿಡಿಟಿ ಇದೊಂದು ಲೈಫ್ ರಿಲೇಟೆಡ್ ಡಿಸಾರ್ಡರ್ ಅಂತ ಹೇಳ್ಬೋದು. ಎಸ್ಪೆಷಲಿ ಎಕ್ಸೆಸಿವ್ ಸ್ಮೋಕಿಂಗ್, ಎಕ್ಸೆಸಿವ್ ಆಲ್ಕೋಹಾಲ್ ಇಂಟೇಕ್ ಮತ್ತು ಮಸಾಲೆಯುಕ್ತ ಆಹಾರ ತಿನ್ನೋದ್ರಿಂದ ಇದು ಯೂಶಲಿ ಬರ್ತದೆ. ಅದ್ರ ಜೊತೆಗೆ ಯೂಶುವಲ್ ಸ್ಟ್ರೆಸ್ಫುಲ್ ಲೈಫ್ ನಾವು ಲೀಡ್ ಮಾಡೋದ್ರಿಂದ ಅತಿಯಾದ ಆಸಿಡ್ ರಿಫ್ಲೆಕ್ಸ್ ಹಾಗೂ ಹೈಪರ್ ಆಸಿಡಿಟಿ ಸಹ ಜಾಸ್ತಿ ಆಗ್ತಾನೆ ಹೋಗ್ತದೆ. ಯೂಶಲಿ ಸ್ಟ್ರೆಸ್ ಏನ್ ಮಾಡ್ತದೆ ಅಂದ್ರೆ ಯೂಶಲಿ ಲೀಡ್ಸ್ ಟು ಓವರ್ ಈಟಿಂಗ್, ಜಾಸ್ತಿ ತಿನ್ಬೇಕು ಅನ್ಸುತ್ತೆ. ಅದ್ರ ಜೊತೆಗೆ ನಾವು ಜಾಸ್ತಿ ಕಾಫಿ, ಟೀ ಹಾಗೂ ಕೋಲ್ಡ್ರಿಂಕ್ಸ್ ನ ತಗೋತೀವಿ. ಅದು ಯೂಶಲಿ ಆಸಿಡ್ ರಿಫ್ಲೆಕ್ಸ್ ಸಿಂಪ್ಟಮ್ಸ್ ಹೆಚ್ಚಿಗೆ ಮಾಡ್ತಾನೆ ಹೋಗ್ತದೆ. ಸೊ ಹೇಗಪ್ಪ ಇದನ್ನ ಮ್ಯಾನೇಜ್ ಮಾಡೋದು ಅಂತಂದ್ರೆ, ಯೂಶಲಿ ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲ್ ರೂಪಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಒಂದು ಬ್ಯಾಲೆನ್ಸ್ ಡೈಟ್ ನ ತಗೊಳ್ಬೇಕು ಹಾಗೂ ಎಕ್ಸಸೈಸ್ ಹಾಗೂ ನಿಯಮಿತವಾದ ಒಂದು ಯೋಗ ಧ್ಯಾನವನ್ನು ನಾವು ಮಾಡಬೇಕಾಗ್ತದೆ. ಯೂಶಲಿ ನಾವು ರಾತ್ರಿ ಊಟಕ್ಕೆ ಹಾಗೂ ಮಲಗೋ ಟೈಮ್ಗೆ ಯೂಶಲಿ 2-3 ಗಂಟೆ ಒಂದು ಗ್ಯಾಪ್ ಕೊಡಬೇಕಾಗತ್ತೆ. ಇದು ಯೂಶಲಿ ಆಸಿಡ್ ರಿಫ್ಲೆಕ್ಸ್ ಕಡಿಮೆ ಮಾಡ್ತಾನೆ ಹೋಗುತ್ತೆ. ಅಟ್ ಲಾಸ್ಟ್ ನಾ ಏನ್ ಹೇಳೋದಂದ್ರೆ, ಗಿವ್ ಯರ್ ಸ್ಟ್ರೆಸ್ ವಿಂಗ್ಸ್ ಸೋ ದಟ್ ಇಟ್ ಕ್ಯಾನ್ ಫ್ಲೈ ಅವೇ ಫ್ರಮ್ ಯು. ಪದೇ ಪದೇ ಈ ತರ ಅಸಿಡಿಟಿ ಸಿಂಪ್ಟಮ್ಸ್ ಬರ್ತಾನೆ ಇದ್ರೆ ಯೂಶಲಿ ಒಬ್ಬರು ಕನ್ಸಲ್ಟೆಂಟ್ ನ ಭೇಟಿಯಾಗಿ ಅವರಿಂದ ಒಂದು ಸಜೆಷನ್ ತಗೊಳ್ಳಿ. ಥ್ಯಾಂಕ್ ಯು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಫಾರ್ ವಿಚ್ ದ ಸ್ಪೀಕರ್ ಹ್ಯಾಸ್ ಬಿನ್ ಎಂಗೇಜ್ಡ್ ಬೈ ಅಬಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕನ್ಸಲ್ಟ್ ಯೋರ್ ಡಾಕ್ಟರ್. ಎನಿ ಲಯಬಿಲಿಟಿ ಇಸ್ ಡಿಸ್ಕ್ಲೇಮ್ಡ್. ನಮ್ಮ ಹಾವೇರಿ ಜನರೇ, ಮೇ ತಿಂಗಳಲ್ಲಿ ಚುನಾವಣೆ ಬಂತು ನೋಡಿ, ಮರಿಲಾರದಂತೆ ತಪ್ಪದೆ ಮತದಾನ ನೀವು ಮಾಡಿ. ಮತದಾನ ಅಹಮಹದಾನ ಮರೆಯದೆ ಮಾಡಿ, ಮತದಾನ ಮಾಡೋಣ, ಕರ್ತವ್ಯ ತೋರೋಣ, ಆಸೆಯ ಮೇರೆಯೋಣ. ನಮ್ಮ ಮತವು ಬಂಗಾರಕ್ಕಿಂತ ಮೇಲು. ಹಾವೇರಿ ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಇಂದು ವಿಶ್ವ ಕೈ ನೈರ್ಮಲ್ಯ ದಿನ ಅಂಗವಾಗಿ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ಅಮಿತ್ ಜೋಶಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ. ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ. ಎಸ್ಡಿಎಂ ಆಸ್ಪತ್ರೆ ಧಾರವಾಡ, ರೋಗಿಗಳ ಅನುಕೂಲಕ್ಕಾಗಿ. ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಎಸ್ಡಿಎಂ ವೈದ್ಯರು ಡಾಕ್ಟರ್ ಅಮಿತ್ ಜೋಶಿಯವರು. ವಿಷಯ ವಿಶ್ವ ಕೈ ನೈರ್ಮಲ್ಯ ದಿನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗಾಗಿ ವೈದ್ಯರ ಒಂದು ಕಿರುಪರಿಚಯ. ಡಾಕ್ಟರ್ ಅಮಿತ್ ಜೋಶಿ ಇವರು ಸಹಾಯಕ ಪ್ರಾಧ್ಯಾಪಕರು, ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವರು ಇನ್ಫೆಕ್ಷನ್ ಕಂಟ್ರೋಲ್ ಆಫೀಸರ್, ಅಂದರೆ ಸೋಂಕು ನಿಯಂತ್ರಣ ಅಧಿಕಾರಿ ಕೂಡ ಆಗಿದ್ದಾರೆ. ಡಾಕ್ಟರ್ ಅಮಿತ್ ಜೋಶಿ ಅವರು ಮೂಲತಃ ಧಾರವಾಡದವರು. ತಮ್ಮ MBBS ಪದವಿಯನ್ನು 2010 ಮಣಿಪಾಲ್ ವಿಶ್ವವಿದ್ಯಾಲಯದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮಂಗಳೂರಿನಲ್ಲಿ ಪಡ್ಕೊಂಡ್ರು ಹಾಗೂ 2016 MD ಸ್ನಾತಕೋತ್ತರ ಪದವಿನ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ SDM ವೈದ್ಯಕೀಯ ಮಹಾವಿದ್ಯಾಲಯದಿಂದ ಪಡೆದರು. 2021 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗಕ್ಕೆ ಸೇರಿದಂಥ ಇವರು 2 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವರು ಸೋಂಕು ನಿಯಂತ್ರಣ ಅಧಿಕಾರಿ, ಅಂದರೆ ಇನ್ಫೆಕ್ಷನ್ ಕಂಟ್ರೋಲ್ ಆಫೀಸರ್ ಕೂಡ ಆಗಿದ್ದಾರೆ. ಡಾಕ್ಟರ್ ಅಮಿತ್ ಜೋಶಿ ಅವರಿಗೆ ಸ್ವಾಗತ. ಈಗ ಡಾಕ್ಟರ್ ಅಮಿತ್ ಜೋಶಿ ಅವರು ಮೊದಲಿಗೆ ಈ ವಿಶ್ವ ಕೈ ನೈರ್ಮಲ್ಯ ದಿನ ಈ ಕುರಿತಾಗಿ ಕೆಲವು ಮಾಹಿತಿಗಳನ್ನು ಹೇಳ್ತಾರೆ, ಅದನ್ನೆಲ್ಲ ಕೇಳಿಕೊಂಡು ನೀವು ನಿಮ್ಮಲ್ಲಿ ಉಂಟಾದಂತಹ ಸಂದೇಹಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬಹುದು. ಧನ್ಯವಾದಗಳು ಶ್ರೀಮತಿ ಮಾಲಾ ಅವರೇ, ಮತ್ತೆ ಎಲ್ಲ ಕೇಳುವವರಿಗೆ ನಮಸ್ಕಾರ. ಇವತ್ತು ನಾನು ಶ್ರೀಮತಿ ಮಾಲಾ ಅವರು ಹೇಳಿದಂಗೆ ವಿಶ್ವ ಕೈ ನೈರ್ಮಲ್ಯ ದಿನದ ಬಗ್ಗೆ ಮಾತಾಡಬೇಕು. ಅಂದರೆ ವಿಶ್ವ ಕೈ ನೈರ್ಮಲ್ಯ ದಿನದ ಜೊತೆಗೆ ಕೈ ನೈರ್ಮಲ್ಯ ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ ಇದೆ. ಸೊ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ. ಕೈ ನೈರ್ಮಲ್ಯ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯು ಕೈ ನೈರ್ಮಲ್ಯ ದಿನ ಅಂತ ಪ್ರತಿ ವರ್ಷ May 5 ಆಚರಣೆ ಮಾಡುತ್ತೆ. ಇದು ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ, ಈ ಕೈ ನೈರ್ಮಲ್ಯ ಅನ್ನೋದೇನಿದೆ ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಇಲ್ಲಿರೋ ಬರೀ ಆಸ್ಪತ್ರೆಯಲ್ಲಿರೋ ಸಿಬ್ಬಂದಿ ಮಾತ್ರ ಅಲ್ಲ, ಜನಸಾಮಾನ್ಯರು ಎಲ್ಲರೂ, ಮಕ್ಕಳು ಎಲ್ರಿಗೂ, ವೃದ್ಧರು ಎಲ್ರಿಗೂ ಕೈ ನೈರ್ಮಲ್ಯ ಅನ್ನೋದು ಬಹಳ ಮುಖ್ಯ. ಅದು ನಾವು ಸರ್ವೇ ಸಾಮಾನ್ಯವಾಗಿ ದಿನ ಮಾಡ್ತಾನೆ ಇರ್ತೀವಿ, ಆದರೆ ಎಷ್ಟೋ ಸರ್ತಿ ನಾವು ಅದನ್ನು ಸರಿಯಾಗಿ ಮಾಡೋದಿಲ್ಲ, ಗಡಿಬಿಡಿಯಲ್ಲಿ ಮಾಡ್ತೀವಿ. ಹಾಗಾಗಿ ಇದು ಬಹಳ ಮುಖ್ಯ. ಇದರಿಂದಾಗಿ ಎಷ್ಟೊಂದು ನಾವು ಸೋಂಕುಗಳನ್ನು ತಡಿಬಹುದು. ಆಗ ಅದರಿಂದ ಎಷ್ಟೋ ಸೋಂಕುಗಳು ಬಹಳ ಸರಳವಾಗಿ ತಡಿಬಹುದು. ಹಾಗಾಗಿ ನಾವು ಕೈ ನೈರ್ಮಲ್ಯವನ್ನು ಮಾಡ್ತಾನೆ ಇರಬೇಕು. ಕೈ ನೈರ್ಮಲ್ಯದ ಬಗ್ಗೆ ಸ್ವಲ್ಪ ಇವಾಗ ತಿಳ್ಕೊಳ್ಳೋಣಂತೆ. ಮೊದಲು ಕೈ ನೈರ್ಮಲ್ಯ ಅಂದ್ರೇನು? ಕೈ ನೈರ್ಮಲ್ಯ ಅಂದರೆ ಬರೀ ಕಣ್ಣಿಗೆ ಕಾಣಿಸುವಷ್ಟು ಸ್ವಚ್ಛ ಇದ್ದರೆ ಅದೇ ನೈರ್ಮಲ್ಯನ? ಇದು ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಕೈ ಸ್ವಚ್ಛತೆ ಅಂತಂದರೆ ಬರೀ ಕಣ್ಣಿಗೆ ಕಾಣಿಸುವಂಥ ಸ್ವಚ್ಛತೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಎಷ್ಟೋ ಸರ್ತಿ ನಮ್ಮ ಕೈಯಲ್ಲಿ ಸೂಕ್ಷ್ಮ ಜೀವಾಣುಗಳು ಅಂತ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನಾವೇನು ಹೇಳ್ತೀವಿ, ಇವುಗಳು ಯಾವಾಗಲೂ ನಮ್ಮ ಕೈಯಲ್ಲಿ ಇರುತ್ತೆ. ಅದರಲ್ಲಿ ಸ್ವಲ್ಪ ಒಳ್ಳೆಯ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮ ಜೀವಾಣುಗಳು ಇರುತ್ತೆ, ಒಂದಿಷ್ಟು ರೋಗಗಳನ್ನು ಸೋಂಕುಗಳನ್ನು ಮಾಡುವಂತಹ ಸೂಕ್ಷ್ಮ ಜೀವಾಣುಗಳು ಕೂಡ ಇರುತ್ತೆ. ಇವುಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಮತ್ತು ಕೈಗಳು ಹೊಲಸಾದಾಗನೇ ಇರಬೇಕು ಅಂತ ಏನಿಲ್ಲ. ಹಾಗಾಗಿ ಇದು ನಮ್ಮ ಗಮನದಲ್ಲಿ ನಾವು ಮೊದಲು ಇಟ್ಕೋಬೇಕು. ಬರೀ ಕೈ ನೋಡಿದಾಗ ಸ್ವಚ್ಛ ಅಂತ ಅಂದರೆ ಅದು ಸ್ವಚ್ಛ ಆಗೋದಿಲ್ಲ. ಅದರಿಂದಾಗಿ ನಾವು ಕೈ ತೊಳ್ಕೊಂಡು ಆವಾಗಲೇ ಸ್ವಚ್ಛ ಆಗತ್ತೆ. ಸೊ ಕೈ ನೋಡಿದಾಗಲೇ ಸ್ವಚ್ಛ ಅಂತ ಇದ್ದಾಗ ಅದು ತಪ್ಪು ಮಾಹಿತಿ. ಕೈ ತೊಳ್ಕೊಂಡು ಸರಿಯಾಗಿ ನಾವು ಅದನ್ನು ತೊಳ್ಕೊಂಡ ಮೇಲೇ ನಾವು ಬಹಳಷ್ಟು ಈ ಸೂಕ್ಷ್ಮ ಜೀವಾಣುಗಳಿಂದ ತಪ್ಪಿಸ್ಕೊಳ್ಬಹುದು. ಈಗ ಇನ್ನೊಂದು ವಿಷಯ ಅಂತಂದರೆ, ಕೈ ತೊಳ್ಕೊಳ್ಳೋದ್ರಿಂದ ಈ ಸೂಕ್ಷ್ಮ ಜೀವಾಣುಗಳ ಹರಡುವುದು ಹೆಂಗೆ ತಪ್ಪತ್ತೆ? ನಾವು ಏನು ಈ ಸೋಂಕು ಅಂತ ಕರಿತೀವಿ, ಅಂದರೆ ಇಂಗ್ಲೀಷ್ನಲ್ಲಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಈ ಇನ್ಫೆಕ್ಷನ್ ಬೇರೆ ಬೇರೆ ರೀತಿಗಳಿಂದ ನಮ್ಮ ದೇಹಕ್ಕೆ ಹರಡುತ್ತೆ. ನಾವು ಕೋವಿಡ್ ಕೊರೋನಾ ಟೈಮಲ್ಲಿ ನೋಡಿರಬಹುದು. ಓಕೆ, ಅದು ಭಾಳಷ್ಟು ಸರ್ತಿ ವಿಶೇಷವಾಗಿ TVಗಳಲ್ಲಿ ಇದರಲ್ಲಿ ಎಲ್ಲ ಕಡೆ ಅದರ ಪ್ರಚಾರ ಆಗ್ತಾಯಿತ್ತು ಹೆಂಗೆ ಕೋವಿಡ್ ಹರಡುತ್ತೆ ಅಂತ. ನಮಗೆ ಗೊತ್ತಿದೆ, ಶ್ವಾಸಕೋಶದಿಂದ ಸಣ್ಣ ಸಣ್ಣ ಕಣಗಳು, ಓಕೆ, ಯಾರಿಗಾದರೂ ರೋಗ ಆಗಿದ್ದರೆ ಅವರು ಕೆಮ್ಮಿದಾಗ ಸೀನಿದಾಗ ಆ ಸಣ್ಣ ಕಣಗಳು ಬೇರೆಯವರು ಯಾರು ಉಸಿರಾಡಿಸಿದರೆ ಅದನ್ನು ತೊಗೊಂಡ್ರೆ, ಅಥವಾ ಈ ಸಣ್ಣ ಕಣಗಳು ಬೇರೆ ಯಾವುದಾದ್ರು ವಸ್ತು ಮೇಲೆ ಬಿದ್ದು ಅದನ್ನು ನಾವು ಮುಟ್ಟಿ ಕೈಯಿಂದ, ಆ ಕೈಯಿಂದ ನಾವು ಕಣ್ಣು ಮೂಗು ಅಥವಾ ಬಾಯಿ ಎಲ್ಲಾದರೂ ಮುಟ್ಟಿದಲ್ಲಿ ಆವಾಗ ಹರಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದಕ್ಕೆ ನಾವೇನು ಹೇಳ್ತೀವಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪ್ರೆಡ್ ಅಂತ ಹೇಳ್ತೀವಿ ಸೋಂಕುಗಳನ್ನು. ಈ ಇಂಡೈರೆಕ್ಟ್ ಸ್ಪ್ರೆಡ್ ಅನ್ನೋದು, ಡೈರೆಕ್ಟ್ ಸ್ಪ್ರೆಡ್ ಎಷ್ಟು ಸರ್ತಿ ನಮಗೆ ಅದ್ರ ಬಗ್ಗೆ ಅರಿವು ಇರ್ತದೆ, ಅಂದರೆ ಯಾರೋ ಕೆಮ್ಮಿದ್ರು ಸೀನಿದ್ರು ಅಂತಂದರೆ ನಾವು ಎಷ್ಟೋ ಸರ್ತಿ ಅದರಿಂದ ದೂರ ನಿಂತ್ಕೊಂಡ್ಬಿಡ್ತೀವಿ. ಆದರೆ ಇದು ಇಂಡೈರೆಕ್ಟ್ ಸ್ಪ್ರೆಡ್ ಅಂದರೆ ಕೆಮ್ಮು ಸೀನಿದ ಮೇಲೆ ಕಣಗಳು ಬೇರೆ ವಸ್ತು ಮೇಲೆ ಬಿದ್ದು ಆ ವಸ್ತುವನ್ನು ನಾವು ಮುಟ್ಟಿ ಹಿಡಿದು ಕೈಯಿಂದ, ಆ ಕೈಯಿಂದ ನಮ್ಮ ಬಾಯಿ ಮುಗಿ ಹೋಗೋದು. ಇದು ಇಂಡೈರೆಕ್ಟ್ ಸ್ಪ್ರೆಡ್ ಬಗ್ಗೆ ನಾವು ಎಷ್ಟೋ ಸರ್ತಿ ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಇದು ನೋಡಲಿಕ್ಕೆ ಎಷ್ಟೋ ಸರ್ತಿ ಯಾವುದೋ ವಸ್ತು ಮೇಲೆ ಅವ್ರು ಕೆಮ್ಮಿ ಸೀನಿದ್ರೂ ಎಷ್ಟೋ ಸರ್ತಿ ನೋಡಲಿಕ್ಕೆ ಅದು ಸ್ವಚ್ಛನೆ ಕಾಣುತ್ತೆ, ಆದರೆ ನಮಗೆ ಗೊತ್ತಿರೋಲ್ಲ. ಬೇರೆ ಒಬ್ಬ ವ್ಯಕ್ತಿ ಬಂದು ಅದನ್ನು ಮುಟ್ಟಿದಾಗ ಅದು ಗೊತ್ತಿರೋದಿಲ್ಲ. ಹಾಗಾಗಿ ಈ ಇಂಡೈರೆಕ್ಟ್ ಸ್ಪ್ರೆಡ್ ಅಂತ ನಾವೇನು ಹೇಳ್ತೀವಲ್ಲ, ಇದನ್ನು ನಾವು ತಡಿಬೇಕು. ಆವಾಗ ಹೆಂಗೆ ತಡಿಬೇಕು ಅಂತಂದರೆ, ಕೈ ತೊಳ್ಕೊಳ್ಬೇಕು, ಅದು ಒಂದೇ ಮಾರ್ಗ. ಇದು ಒಂದು ರೀತಿ. ಇನ್ನೊಂದು ರೀತಿ ಸೋಂಕು ಹರಡೋದು ಅಂತಂದರೆ, ನಾವು ಇಂಗ್ಲೀಷ್ನಲ್ಲಿ ಫೀಕೋ ಓರಲ್ ರೂಟ್ ಅಂತ ಹೇಳ್ತೀವಿ. ಅಂದರೆ ಈಗ ಯಾರಾದರೂ ರೋಗಿ ಒಬ್ಬ, ಈಗ ಅದರದ್ದು ಒಂದು ಉದಾಹರಣೆ ಅಂತಂದರೆ, ಈಗ ಯಾರಿಗಾದರೂ ಭೇದಿ ಆದಾಗ, ಇನ್ಫೆಕ್ಷನಿಂದ ಭೇದಿಯಾಗಿತ್ತು ಅಂತಂದರೆ, ಆ ರೋಗಿ ಎಷ್ಟೋ ಸರ್ತಿ ಶೌಚಕ್ಕೆ ಹೋಗಿ ಬಂದ ಮೇಲೆ ಕೈ ಸ್ವಚ್ಛವಾಗಿ ತೊಳಿದೇ ಇದ್ದರೆ ಅದರಿಂದ ಆ ವ್ಯಕ್ತಿ ಹೋಗಿ ಯಾವುದಾದರೂ ತಿಂಡಿ ಪದಾರ್ಥ ಅಥವಾ ನೀರು ಮುಟ್ಟಿದಾಗ ಈ ಸೂಕ್ಷ್ಮ ಜೀವಾಣುಗಳು ಆ ಕೈಯಿಂದ ಈ ತಿಂಡಿ ಪದಾರ್ಥಗಳು ಅಥವಾ ಈ ನೀರು ಇವುಗಳಿಗೆ ಹೋಗಿ ಸೇರುತ್ತೆ. ಅದನ್ನು ಆ ತಿಂಡಿ ಪದಾರ್ಥ, ಕಲುಷಿತ ತಿಂಡಿ ಪದಾರ್ಥ ಅಂತ ಹೇಳ್ತೀವಿ, ಅಥವಾ ಕಲುಷಿತ ನೀರು ಇನ್ನೊಬ್ಬ ವ್ಯಕ್ತಿ ಸೇವನೆ ಮಾಡಿದಾಗ ಈ ರೀತಿಯಿಂದ ಮತ್ತೊಮ್ಮೆ ಸೋಂಕು ಹರಡೋ ಸಾಧ್ಯತೆಗಳು ಇರುತ್ತೆ. ಸೊ ಇದು ಇನ್ನೊಂದು ರೀತಿ, ಫೀಕೋ ಓರಲ್ ರೂಟ್. ಇದರಲ್ಲೂ ಕೈದು ಒಂದು ಬಹಳ ವಿಶಿಷ್ಟವಾದ ರೋಲ್ ಅಂತ ನಾವು ಹೇಳ್ತೀವಿ, ಅದು ಇದೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಮತ್ತೊಂದು ಸಂಗತಿ ಅಂತಂದರೆ, ಕೈ ತೊಳಿಬೇಕಾದ್ರೆ ಎಷ್ಟೋ ಸರ್ತಿ ನಾವೇನು ಮಾಡ್ತೀವಿ, ಹೊರಗಡೆಯಿಂದ ಬಂದ ಮೇಲೆ ಕೈ ತೊಳಿತೀವಿ, ಆದರೆ ಪ್ರತಿ ಸರ್ತಿ ಅದನ್ನು ಮಾಡೋದಿಲ್ಲ. ಎಷ್ಟೋ ಸರ್ತಿ ಈಗ ಮುಂಚೆ ಏನಾಗ್ತಿತ್ತು, ಮುಂಚೆ ಹಳೇ ಮನೆಗಳಲ್ಲಿ ಇದರಲ್ಲಿ ನಾವು ಮನೆ ಹೊರಗಡೆನೇ ಒಂದು ಚೊಂಬ್ ನೀರು ಅಥವಾ ಒಂದು ಬಕೆಟಲ್ಲಿ ನೀರು ಅಥವಾ ಒಂದು ನಲ್ಲಿ ಇರ್ತಿತ್ತು. ಅವಾಗ ಏನು ಮಾಡ್ತಿದ್ರು, ಒಳಗೆ ಹೋಗೋಕ್ಕಿಂತ ಮುಂಚೆನೆ ಕೈ ಕಾಲು ಎಲ್ಲ ತೊಳ್ಕೊಂಡು ನಾವು ಒಳಗಡೆ ಮನೆ ಒಳಗಡೆ ಹೋಗ್ತಿದ್ವಿ. ಇದು ಈಗಲೂ ಒಂದಿಷ್ಟು ಹಳೇ ಸಮುದಾಯಗಳಲ್ಲಿ, ಹಳೇ ಯಾರು ಅದನ್ನು ಟ್ರೆಡಿಷನ್ ಅಂತ ನಾವು ಏನು ಹೇಳ್ತೀವಿ ಅವನ್ನು ಅದನ್ನು ಯಾರು ಪಾಲಿಸ್ತಾ ಇದ್ದಾರೆ ಅವ್ರಗಳಲ್ಲಿ ಇದನ್ನು ಈಗಲೂ ಮಾಡ್ತಾಯಿದ್ದಾರೆ. ಇದು ಬಹಳ ಮುಖ್ಯವಾದದ್ದು ವಿಷಯ. ಈಗಿನ ನಾವು ಏನು ಮಾಡರ್ನ್ ಸೊಸೈಟಿ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಈಗ ನಮ್ಮ ಮನೆಗಳಲ್ಲಿ ಬೇರೆ ಬೇರೆ ಚೇಂಜಸ್ ಬಂದಿದೆ. ಹಾಗಾಗಿ ನಾವೇನು ಮಾಡ್ತೀವಿ, ಮನೆ ಮುಂದೆ ಏನೂ ಇರಲ್ಲ, ಸೀದಾ ಒಳಗಡೆ ಪ್ರವೇಶ ಮಾಡ್ತೀವಿ. ಹಾಲ್ ಇರುತ್ತೆ, ಎಷ್ಟೋ ಸರ್ತಿ ಅಡುಗೆ ಮನೆಯೇ ಮುಂದೆ ಇರುತ್ತೆ. ಅದರಿಂದ ಅಡುಗೆ ಮನೆ ಥ್ರೂ ಹೋಗಿ ಮುಂದೆ ಹೋಗಿ ಆಮೇಲೆ ಎಲ್ಲೋ ಶೌಚಾಲಯ ಇರುತ್ತೆ, ಅಲ್ಲೋಗಿ ಕೈ ತೊಳ್ಕೊಳ್ತೀವಿ. ಹೀಗೆ ಇದೆಲ್ಲ ಈಗ ಚೇಂಜಸ್ ಆಗಿದೆ. ಆದರೆ ಮುಂಚೆ ಅವಾಗ ಅವ್ರಿಗೆ ಅದು ಅರಿವಿತ್ತು, ಕೈ ತೊಳೆಯೋದು ಎಷ್ಟು ಮುಖ್ಯ ಅನ್ನೋದು. ಹಾಗಾಗಿ ಕೈ ತೊಳಿದೇನೆ ಒಳಗಡೆ ಬರೋ ಪ್ರಸಂಗ ಆಗ್ತಾನೇ ಇರಲಿಲ್ಲ. ಸೊ ಅದು ಒಂದು ಬಹಳ ಮುಖ್ಯವಾದಂತಹ ವಿಷಯ. ಆಮೇಲೆ ಎಷ್ಟೋ ಸರ್ತಿ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮಾಡೋರು ಸ್ವಚ್ಛವಾಗಿ ಸ್ನಾನ ಮಾಡಿ ಕೈ ತೊಳೆದು ಅಥವಾ ಸ್ವಚ್ಛವಾದ ಬಟ್ಟೆಯನ್ನು ಹಾಕ್ಕೊಂಡು ಆಮೇಲೆ ಅಡುಗೆ ಮಾಡ್ತಾಯಿದ್ರು. ಈ ಅಡುಗೆ ಮಾಡೋದು ಬಹಳ ಮುಖ್ಯ. ಯಾರು ಸರಿಯಾಗಿ ಕೈ ತೊಳೆದೆ ಅಡುಗೆ ಮಾಡ್ತಾರೆ, ಯಾರು ಸರಿಯಾಗಿ ಸ್ವಚ್ಛತೆ ಇಟ್ಕೊಳ್ಳೋದೇ ಅಡುಗೆ ಮಾಡ್ತಾರೆ, ಅದರಿಂದ ಮಾಡುವಂಥ ಅಡುಗೆಗಳಿಗೆ ಈ ನಮ್ಮ ಸೂಕ್ಷ್ಮ ಜೀವಾಣುಗಳು ಪ್ರವೇಶ ಮಾಡ್ಬೋದು ನಮ್ಮ ಕಲುಷಿತ ಕೈಯಿಂದ. ಅದರಿಂದ ನಾವು ನಮ್ಮ ಮನೆಯವರಾಗಲಿ ನಮ್ಮ ಬಂಧು ಮಿತ್ರರಾಗಲಿ ಅವ್ರಿಗೆ ಹರಡಿಸ್ತೀವಿ, ಅದರಿಂದಾಗಿ ಮತ್ತೆ ಸೋಂಕು ಬರೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ಸ್ವಚ್ಛತೆ ಅಡುಗೆ ಮಾಡಬೇಕಾದ್ರೆ ಸ್ವಚ್ಛತೆಯನ್ನು ಬಹಳ ಕಾಪಾಡೋದು, ಅದು ಕೈ ತೊಳೆಯೋದು ಬಹಳ ಬಹಳ ಮುಖ್ಯ. ಇನ್ನೂ ಒಂದಂತಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ. ನಾವು ಎಷ್ಟೋ ಸರ್ತಿ ಹೊರಗಡೆ ಊರು ಬೇರೆ ಬೇರೆ ಕಡೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಮನೆಗೆ ಬಂದ ಮೇಲೆ ಎಷ್ಟೋ ಸರ್ತಿ ಮಕ್ಕಳನ್ನು ಮುದ್ದು ಮಾಡ್ತೀವಿ, ಸೀದಾ ಹೋಗ್ಬಿಟ್ಟು ಮಕ್ಕಳನ್ನು ಮುಟ್ತೀವಿ. ಇದು ಒಂದು ಬಹಳ ದೊಡ್ಡ ತಪ್ಪು, ನಾವು ಹಾಗೆ ಮಾಡಬಾರ್ದು. ಯಾಕಂದರೆ ನಾವು ಎಷ್ಟೋ ಸರ್ತಿ ನಮ್ಮ ಕೈ ಎಲ್ಲಿ ಮುಟ್ಟಿರ್ತೀವಿ ಏನು ಮಾಡಿರ್ತೀವಿ ಅನ್ನೋದು ನಮಗೆ ಒಂದು ಅಷ್ಟು ಅರಿವು ಇರೋದಿಲ್ಲ. ಹಾಗಾಗಿ ನಾವು ಮನೆ ಒಳಗೆ ಬಂದಾಗ, ಅದು ಮಕ್ಕಳಿರೋ ಮನೆ ಅಥವಾ ವೃದ್ಧರು ಇರೋ ಮನೆ ಅಥವಾ ಮನೆಯಲ್ಲಿ ಯಾರಾದರೂ ರೋಗ ಇದ್ದರೆ, ಇಂಥ ಸಮಯದಲ್ಲಿ ನಾವು ವಿಶೇಷವಾದ ಒಂದು ಗಮನವನ್ನು ಇಟ್ಕೋಬೇಕು. ಆವಾಗ ನಾವು ಮನೆಯ ಒಳಗೆ ಬಂದ ಮೇಲೆ ಮೊದಲು ಹೋಗಿ ಕೈ ಕಾಲು ಸ್ವಚ್ಛವಾಗಿ ತೊಳ್ಕೊಂಡು ಆಮೇಲೆ ಬಂದು ಆಮೇಲೆ ಮಕ್ಕಳನ್ನು ಮುಟ್ಟೋದು, ಅದು ಏನು ಮಾಡೋದಿರ್ತದೆ ಅದನ್ನು ಮಾಡಬೇಕು. ಇದರ ಜೊತೆಗೆ ಮಕ್ಕಳಲ್ಲೂ ಕೂಡ ಕೈ ತೊಳ್ಕೊಳ್ಳೋ ಜಾಗೃತಿಯನ್ನು ನಾವು ಬರೆಸಬೇಕು. ಅದಕ್ಕೆ ಭಾಳ ಮುಖ್ಯ ಅಂತಂದರೆ ಮಕ್ಕಳ ಶಾಲೆಗಳಲ್ಲಿ ಮತ್ತು ನಮ್ಮ ಮಕ್ಕಳಲ್ಲಿರುವಂತಹ ಏನಂತೀವಿ ನಾವು ಪೇರೆಂಟ್ಸ್ ಮತ್ತು ಅವರೆಲ್ಲರೂ ಸೇರಿ ಮಕ್ಕಳಿಗೆ ಕೈ ತೊಳಿಬೇಕು ಹೆಂಗೆ, ಎದರಿಂದ ಕೈ ತೊಳಿಬೇಕು, ಯಾವಾಗ ಕೈ ತೊಳಿಬೇಕು, ಇದು ಮಾಡಬೇಕು. ಈ ಕೈ ಇದರ ಜಾಗೃತಿಯನ್ನು ನಾವು ಮಾಡಿದಲ್ಲಿ ಎಷ್ಟೋ ಸರ್ತಿ ಮಕ್ಕಳಿಗೆ ಹರಡುವಂಥ ಭಾಳಷ್ಟು ಸೋಂಕುಗಳಿದೆ. ಈಗ ಮಕ್ಕಳಲ್ಲಿ ಎಷ್ಟೋ ಸರ್ತಿ ಈಗ ರೋಗ ನಿಯಂತ್ರಣ ಅಂತ ಏನು ಇರ್ತದಲ್ಲ, ಇಮ್ಯುನಿಟಿ ಅಂತ ಕರಿತೀವಿ, ರೋಗ ನಿರೋಧಕ ಶಕ್ತಿ. ಸೊ ಈ ರೋಗ ನಿರೋಧಕ ಶಕ್ತಿಯು ಮಕ್ಕಳಲ್ಲಿ ಕಡಿಮೆ ಇರುತ್ತೆ, ಹಾಗಾಗಿ ಅವ್ರಿಗೆ ಸೋಂಕು ಬರೋದು ಬಹಳ ಬೇಗ. ಸೊ ಈಗ ವಿಶೇಷವಾದ ಗಮನ ಇಟ್ಕೊಂಡು ನಾವು ಕೈ ತೊಳ್ಕೊಂಡು ಇದು ಮಾಡಿದಾಗ ಮಕ್ಕಳಲ್ಲಿ ಸೋಂಕು ಬರೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದಾಗಿಂದ ಇನ್ನು ನಾನೇನು ಹೇಳ್ತೀನಿ ಅಂತಂದರೆ, ಕೈ ತೊಳಿಬೇಕಾದ್ರೆ ನಾವು ಮಾಡುವಂಥ ಸಾಮಾನ್ಯವಾದ ತಪ್ಪುಗಳು. ನಾವು ಕೈ ತೊಳಿಬೇಕಾದ್ರೆ ಏನು ಮಾಡ್ತೀವಿ, ಮೊದಲು ನಮ್ಮ ಭಾಳಷ್ಟು ಸಮಯ ಕೊಡೋದಿಲ್ಲ, ಗಡಿಬಿಡಿಯಲ್ಲಿ ಕೈ ಮುಂಭಾಗ ಏನಿರ್ತದಲ್ಲ ಅದನ್ನಷ್ಟೇ ತೊಳೆದು ಬಿಡ್ತೀವಿ. ಎಷ್ಟೋ ಸರ್ತಿ ನಾವು ಕೈಗೇನು ಹಚ್ಕೊಳ್ಳೋದೂ ಇಲ್ಲ, ಬರೀ ನೀರಿಂದ ಗಡಿಬಿಡಿಯಲ್ಲಿ ಒಂದು 2-3 ಸೆಕೆಂಡಲ್ಲಿ ಕೈಯಿನ ಮುಂಭಾಗವನ್ನು ತೊಳೆದು ಮುಂದೇನು ಮಾಡಬೇಕು ಅದನ್ನು ಮಾಡ್ತೀವಿ, ಊಟ ಮಾಡೋದು, ನೀರು ಕುಡಿಯೋದು ಅಥವಾ ಏನೋ ಮಾಡೋದು. ಇದು ಒಂದು ದೊಡ್ಡ ತಪ್ಪು. ಇದು ಕೈ ತೊಳೆದೇ ಇರುವಷ್ಟೇ ಇದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಕೈ ತೊಳಿಬೇಕಾದ್ರೆ ಬಹಳಷ್ಟು ಕೈ ತೊಳೆಯುವಂತಹ ಒಂದಿಷ್ಟು ವಿಷಯ ನೆನಪಿಟ್ಕೋಬೇಕು. ಅದರಲ್ಲಿ ಕೈನ ಬೇರೆ ಬೇರೆ ಭಾಗಗಳು, ಯಾವ ಭಾಗಗಳನ್ನು ನಾವು ಕೈ ತೊಳಿಬೇಕಾದ್ರೆ ಬಹಳ ಸರ್ತಿ ಅದನ್ನು ನಾವು ತೊಳೆಯೋದಿಲ್ಲ ಅಂದರೆ ಯಾವ ಭಾಗಗಳು ಅಂದರೆ, ಮೊದಲು ಹೆಬ್ಬಟ್ಟು. ಹೆಬ್ಬಟ್ಟಂದ್ರೇನು, ಬರೀ ಹೆಬ್ಬಟ್ಟಿನ ಮುಂಭಾಗ ಒಂದೇ ಅಲ್ಲ, ಇಡೀ ಹೆಬ್ಬಟ್ಟು ಅಂದರೆ ಹೆಬ್ಬಟ್ಟಿನ ಹಿಂಭಾಗ ಎಲ್ಲವನ್ನು ತೊಳಿಬೇಕು. ಎಷ್ಟೋ ಸರ್ತಿ ನಾವು ತೊಳೆಯೋದೇ ಇಲ್ಲ ಹೆಬ್ಬಟ್ಟು. ಅದು ಬಿಟ್ಟರೆ ನಮ್ಮ ಬೆರಳುಗಳ ತುದಿ, ಓಕೆ, ಅಂದರೆ ಉಗುರುಗಳು ಹಿಂದೆ ಇರುವಂಥದ್ದು, ಇದು ನಾವು ಎಷ್ಟೋ ಸರ್ತಿ ಗಮನದಲ್ಲಿಟ್ಕೊಂಡು ತೊಳ್ಕೊಳ್ಳೋದಿಲ್ಲ, ಇದು ಎಷ್ಟೋ ಸರ್ತಿ ಮಿಸ್ ಆಗುತ್ತೆ. ಹಾಗಾಗಿ ಈ ಬಟ್ಟಿನ ತುದಿ ಏನಿದೆ ಅಲ್ಲ, ಇದು ಕೂಡ ಬಹಳ ಮುಖ್ಯ, ಇದನ್ನು ನಾವು ತೊಳಿಬೇಕು. ಇದು ಬಿಟ್ಟರೆ ಬೆರಳುಗಳ ಮಧ್ಯದಲ್ಲಿರುವಂಥ ಸಂಧಿ, ವೆಬ್ ಆಫ್ ಫಿಂಗರ್ಸ್ ಅಂತ ನಾವು ಕರಿತೀವಿ, ಇದು ಕೂಡ ನಾವು ಗಮನದಲ್ಲಿಟ್ಕೊಂಡು ತೊಳ್ಕೊಳ್ಬೇಕು. ಆಮೇಲೆ ಕೈ ಹಿಂಭಾಗ, ಇವೆಲ್ಲ ನಾವು ಕೈ ಬೇರೆ ಬೇರೆ ಭಾಗಗಳು ಎಷ್ಟೋ ಸರ್ತಿ ಗಡಿಬಿಡಿಯಲ್ಲಿ ಕೈ ತೊಳಿಬೇಕಾದ್ರೆ ಇವೆಲ್ಲವೂ ನಾವು ತೊಳೆಯೋದನ್ನು ಮರೆತು ಹೋಗ್ತೀವಿ. ಇದನ್ನು ನಾವು ನೆನಪಿಟ್ಕೊಂಡು ತೊಳ್ಕೊಳ್ಬೇಕು. ಇದ್ರ ಜೊತೆಗೆ ಇನ್ನು ಕೈ ಎದರಿಂದ ತೊಳಿಬೇಕು? ಇದು ಒಂದು ಪ್ರಶ್ನೆ. ಕೈ ತೊಳಿಬೇಕಾದ್ರೆ ನಾವು ಸಾಮಾನ್ಯವಾಗಿ ಸೋಪ್ ಯೂಸ್ ಮಾಡ್ತೀವಿ. ಸೋಪ್ ಅದು ಸಾಬೂನು, ಸಾಬೂನು ಅದು ಗಟ್ಟಿಯಾಗಿ ಸೋಪ್ ಬಾರ್ ಅಂತಲೂ ಇರ್ಬೋದು ಅಥವಾ ಲಿಕ್ವಿಡ್ ಸಾಬೂನು ಇರ್ಬೋದು, ಯಾವುದಾದ್ರೂ ಸರಿ. ಆದರೆ ಕೈ ತೊಳಿಬೇಕಾದ್ರೆ ಇನ್ನೊಂದು ವಿಷಯ ಗಮನದಲ್ಲಿ ಇಡಬೇಕು ಅಂತಂದರೆ, ಕೈ ತೊಳಿಬೇಕಾದ್ರೆ ಚೆನ್ನಾಗಿ ನೊರೆ ಬರಬೇಕು. ಅಂದರೆ ಏನು ಹೇಳ್ತೀವಿ ನಾವು, ಬುರುಗು, ಬುರುಗು ಅಥವಾ ನೊರೆ. ಆ ನೊರೆ ಅಥವಾ ಬುರುಗು ಬಂದಾಗ ಆವಾಗ ನಮ್ಮ ಏನು ಸೂಕ್ಷ್ಮ ಜೀವಾಣುಗಳು ಏನು ನಮ್ಮ ಕೈಯಲ್ಲಿರ್ತಾವ ಅವು ಸಾಯ್ತವೆ. ನಾವು ಎಷ್ಟೋ ಸರ್ತಿ ನೊರೆ ಬರೋ ಅಷ್ಟು ನಮ್ಮ ಹತ್ರ ತಾಳ್ಮೆ ಇರೋದಿಲ್ಲ, ಸ್ವಲ್ಪ ಹಿಂಗೆ ಸೋಪ್ ಹಾಕೊಂಡು ಹಿಂಗೆ ಮಾಡಿ ಕೈ ತೊಳ್ಕೊಂಡು ಬಂದುಬಿಡ್ತೀವಿ. ಇದು ಮಾಡಬಾರ್ದು. ಎಷ್ಟು ನೊರೆ ಚೆನ್ನಾಗಿ ಬರುತ್ತೋ ಅಷ್ಟೇ ಸೂಕ್ಷ್ಮ ಜೀವಾಣುಗಳು ಸಾಯುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಈ ನೊರೆ ಕೈ ಎಲ್ಲ ಭಾಗಗಳಲ್ಲೂ ಹರಡಿರಬೇಕು. ಆವಾಗ ಎಲ್ಲ ಭಾಗಗಳಲ್ಲಿರೋ ಈ ಸೂಕ್ಷ್ಮ ಜೀವಾಣುಗಳು ಸಾಯ್ತವೆ. ಹಾಗಾಗಿ ನೊರೆ ಬರೋದನ್ನು ಮಾತ್ರ ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಳ್ರಿ. ಆಮೇಲೆ ಎಷ್ಟೊತ್ತು ತನಕ ಕೈ ತೊಳಿಬೇಕು, ಇದು ಒಂದು ಪ್ರಶ್ನೆ. ಸಾಮಾನ್ಯವಾಗಿ ನಾವು ಗಡಿಬಿಡಿಯಲ್ಲಿ ಮಾಡಿದಾಗ ಒಂದು 5 ಸೆಕೆಂಡು 7 ಸೆಕೆಂಡಲ್ಲಿ ಮುಗಿಸ್ಬಿಡ್ತೀವಿ. ಆದರೆ ಅಷ್ಟರಿಂದ ಎಷ್ಟೋ ಸರ್ತಿ ಈ ಸೂಕ್ಷ್ಮ ಜೀವಾಣುಗಳೇನಿದೆ ಅಂದರೆ ಬ್ಯಾಕ್ಟೀರಿಯಾ, ವೈರಸ್ಗಳು, ಇವು ಸಾಯೋದಿಲ್ಲ. ಅದಕ್ಕೆ ಕನಿಷ್ಠ ಪಕ್ಷ 1/2 ನಿಮಿಷ ಅಂದರೆ 30 ಸೆಕೆಂಡ್ಸ್, 30 ಸೆಕೆಂಡುಗಳು ಇಷ್ಟಾದರೂ ನಾವು ಸಮಯ ಕೊಡಲೇಬೇಕು ಕೈ ತೊಳಿಬೇಕಂದರೆ. ಅದು ನಾವು ಕೈದ ಎಲ್ಲ ಭಾಗಗಳನ್ನು ನಾವು ಹರಡಿಸಿ ಎಲ್ಲ ಸೋಪು ಅಥವಾ ಇದನ್ನು ನೊರೆಯನ್ನು ಹರಡಿಸಿ ತೊಳೆದ್ರೆ ಬರೋಬ್ಬರಿ ಅಷ್ಟು 30 ಸೆಕೆಂಡುಗಳು ಆಗೇ ಆಗತ್ತೆ. ಹಾಗಾಗಿ ಕನಿಷ್ಠ 1/2 ನಿಮಿಷ 30 ಸೆಕೆಂಡು ಸಮಯ ತಗೊಂಡು ನಾವು ಕೈ ತೊಳಿಲೇಬೇಕು. ಆಮೇಲೆ ಒಂದಿಷ್ಟು ಕೆಲವೊಂದು ವಿಶೇಷ ಸಂಗತಿಗಳಿರುತ್ತೆ. ಅಂದರೆ ಈಗ ನೀವು ಎಷ್ಟೋ ಸರ್ತಿ ಆಸ್ಪತ್ರೆಗೆ ನಿಮ್ಮ ಯಾರೋ ಬಂಧು ಮಿತ್ರರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ, ನೀವು ಹೋಗಿ ಅವ್ರನ್ನ ಮಾತಾಡ್ಸೋದಿರ್ತದೆ. ಅಂಥ ಸಮಯದಲ್ಲಿ ಕೂಡ ನೀವು ಹೋಗಬೇಕಾದ್ರೆ ಸ್ವಚ್ಛವಾಗಿ ಕೈ ತೊಳ್ಕೊಂಡು ಹೋಗಬೇಕು. ಅವ್ರನ್ನ ಮುಟ್ಟೋ ಪ್ರಸಂಗ ಇದ್ದರೆ ಕೈ ತೊಳೆದು ಮುಟ್ಟಬೇಕು. ಆಮೇಲೆ ಅವ್ರು ಮುಟ್ಟಿದ ಮೇಲೆ ವಾಪಸ್ ನೀವು ಹೋಗೋಕ್ಕಿಂತ ಮುಂಚೆ ಮತ್ತೊಮ್ಮೆ ಸ್ವಚ್ಛವಾಗಿ ಕೈ ತೊಳ್ಕೊಂಡು ಹೋಗಬೇಕು. ಇದು ಒಂದು ಬಹಳ ಮುಖ್ಯವಾದ ವಿಷಯ. ಯಾಕಂದರೆ ಎಷ್ಟೋ ಸರ್ತಿ ನಿಮ್ಮ ಕೈಯಲ್ಲಿರೋ ಸೂಕ್ಷ್ಮ ಜೀವಾಣುಗಳು ಅವರಿಗೆ ಹರಡೋ ಸಾಧ್ಯತೆಗಳಿರುತ್ತೆ. ಅವರಿಗೆ ಮೊದಲೇ ಈಗ ರೋಗ ಆಗಿದೆ. ಹಾಗಾಗಿ ಈ ನಿಮ್ಮ ಕೈಯಲ್ಲಿರೋ ಸೂಕ್ಷ್ಮ ಜೀವಾಣುಗಳು ಅವ್ರಿಗೆ ಹರಡಿ ಇನ್ನೂ ಆ ರೋಗ ಹೆಚ್ಚಾಗಬಹುದು ಅಥವಾ ಬೇರೆ ಯಾವುದಾದ್ರೂ ರೋಗ ಬರ್ಬೋದು. ಹಾಗಾಗಿ ಈ ವಿಶೇಷವಾದಂತಹ ಸಂಗತಿ ನೀವು ನೆನ್ಪಿಟ್ಕೊಳ್ಬೇಕು. ಇನ್ನೂ ಒಂದಂತಂದರೆ ನೀವು ವಾಪಸ್ ಹೋಗ್ಬೇಕಾದ್ರೆ ಕೈ ತೊಳಿಬೇಕು. ಯಾಕೆ ಅಂತಂದರೆ ಅವ್ರ ಹತ್ರ ಇರೋ ಸೂಕ್ಷ್ಮ ಜೀವಾಣುಗಳು ನಿಮಗೆ ಬರಬಾರ್ದು ಅಂತ. ಹಾಗಾಗಿ ನೀವು ಅವ್ರನ್ನ ಮುಟ್ಟಿ ಎಲ್ಲ ಆದಮೇಲೆ ವಾಪಸ್ ಮನೆಗೆ ಹೋಗೋಕ್ಕಿಂತ ಮೊದಲು ಅಥವಾ ಮನೆಗೆ ಹೋದ್ಮೇಲೂ ಅಡ್ಡಿಯಿಲ್ಲ, ಬೇರೆ ಏನು ಮಾಡದೇ ಸೀದಾ ಹೋಗಿ ಕೈ ತೊಳ್ಕೊಂಡು ಆಮೇಲೆ ಬೇರೆ ಏನು ನಿಮ್ಮ ಕೆಲಸ ಇರುತ್ತೆ ಅದನ್ನು ಮಾಡಬೇಕು. ಇದು ಒಂದು. ಇನ್ನೂ ಒಂದಂತಂದರೆ ನಾವು ಶೌಚಾಲಯಕ್ಕೆ ಹೋಗ್ತಿರ್ತೀವಿ. ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ನಮಗೆ ನಮ್ಮದು ರೂಢಿ ಏನು ಅಂತಂದರೆ ಶೌಚಾಲಯಕ್ಕೆ ಹೋಗಿ ಬಂದ ಮೇಲೆ ಕೈ ತೊಳಿತೀವಿ. ಆದರೆ ಶೌಚಾಲಯಕ್ಕೆ ಹೋಗೋಕ್ಕಿಂತ ಮುಂಚೆನೂ ಕೈ ತೊಳಿಬೇಕು. ಯಾಕಂತಂದರೆ ಎಷ್ಟೋ ಸರ್ತಿ ನಮ್ಮ ಕೈಗಳು ಶೌಚಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲೆಲ್ಲೋ ಮುಟ್ಟಿರ್ತೀವಿ, ಎಲ್ಲ ಏನೇನೋ ಮಾಡಿರ್ತೀವಿ. ಹಾಗಾಗಿ ಕೈಯಲ್ಲಿ ಮತ್ತೆ ಇವು ಏನು ರೋಗ ಮಾಡುವಂಥ ಸೂಕ್ಷ್ಮ ಜೀವಾಣುಗಳು ಇರ್ತವೆ. ಸೊ ನಾವು ಶೌಚಾಲಯಕ್ಕೆ ಹೋದ್ಮೇಲೆ ಈ ರೋಗ ಮಾಡುವಂಥ ಸೂಕ್ಷ್ಮ ಜೀವಾಣುಗಳು ನಮ್ಮ ಶೌಚಾಲಯದಗೆ ಹೋಗಿರೋ ನಮ್ಮ ರಂಧ್ರಗಳಿಗೆ ಹೋಗಿ ಅಲ್ಲಿಂದ ಇನ್ಫೆಕ್ಷನ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಎಸ್ಪೆಷಲಿ ಅದಕ್ಕೇನಂತಾರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಮೂತ್ರಪಿಂಡದ ಸೋಂಕು. ಇದು ಎಷ್ಟೋ ಸರ್ತಿ ಸ್ವಚ್ಛವಾಗಿ ಕೈ ತೊಳೆದೇ ಇದ್ದರೆ ಈ ಸೂಕ್ಷ್ಮ ಜೀವಾಣುಗಳು ಅಲ್ಲಿ ಪ್ರವೇಶ ಮಾಡಿ ಇನ್ಫೆಕ್ಷನ್ ಮಾಡೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಶೌಚಾಲಯಕ್ಕೆ ಹೋಗಿ ಬಂದ ಮೇಲೆ ಒಂದೇ ಅಲ್ಲ, ಹೋಗೋಕ್ಕಿಂತ ಮುಂಚೆನೂ ಕೈ ತೊಳ್ಕೊಂಡು ಹೋಗಿ ಶೌಚ ಮಾಡಿ ಬಂದು ಆಮೇಲೆ ಮತ್ತೊಂದು ಸರ್ತಿ ಕೈ ತೊಳಿಬೇಕು. ಇದರಿಂದಾಗಿ ಎಷ್ಟೋ ನಾವು ಈ ಇನ್ಫೆಕ್ಷನ್ಗಳು ಹೇಳಿದ ಈ UTI ಅಂತೇನು ಹೇಳಿದೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಇವುಗಳನ್ನು ನಾವು ತಡಿಬೋದು. ಇದು ಒಂದು ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಆಮೇಲೆ ಈಗ ನಾವು ಎಷ್ಟೋ ಈಗ ಕೊರೋನಾ ಬಂದ ಮೇಲಿಂದ ಎಷ್ಟೋ ಸರ್ತಿ ನಾವು ಈಗ ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್ ಅಂತ ಕರಿತೀವಿ. ಅಂದ್ರೇನು, ಎಷ್ಟೋ ಸರ್ತಿ ನಾವು ಕೈಗೆ ಹಚ್ಕೊಂಡು ಅದ್ರ ಪಾಡಿಗೆ ಅದು ಒಣಗೋಗ್ಬಿಡುತ್ತೆ. ಅದರಲ್ಲಿ ಈಥೈಲ್ ಆಲ್ಕೋಹಾಲ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಸೊ ಅದಕ್ಕೆ ಸ್ಯಾನಿಟೈಸರ್ ಅಂತ ಕರೀತಾರೆ, ಏನೇನೋ ಬೇರೆ ಬೇರೆ ಇದೆ. ಹಾಗಿದ್ದಾಗ ಅವುಗಳನ್ನು ಉಪಯೋಗ ಮಾಡಬೇಕೋ ಬೇಡೋ, ಇದು ಒಂದು ಪ್ರಶ್ನೆ. ಅವುಗಳನ್ನು ಉಪಯೋಗ ಮಾಡಬಹುದು, ಅವುಗಳು ಚೆನ್ನಾಗಿಯೇ ಕೆಲಸ ಮಾಡುತ್ತೆ. ಆದರೆ ನಮ್ಮ ಕೈ ಹೊಲಸಿದ್ದಾಗ ಅವನ್ನು ಉಪಯೋಗ ಮಾಡಬಾರ್ದು. ಕೈ ಸ್ವಚ್ಛವಾಗಿ ನಮ್ಗೆ ನೋಡಲಿಕ್ಕೆ ಸ್ವಚ್ಛವಾಗಿದ್ದಾಗ ನಾವು ಅದನ್ನು ಉಪಯೋಗಿಸ್ಬಹುದು. ಆದರೆ ಸೋಪ್ ನೀರಿಂದ ತೊಳೆಯುವಷ್ಟು ಇಫೆಕ್ಟಿವ್ನೆಸ್ ಅಂತ ನಾವೇನು ಹೇಳ್ತೀವಿ ಅದು ಈ ಹ್ಯಾಂಡ್ ರಬ್ ಸೊಲ್ಯೂಷನ್ಗಳಿಂದ ಬರೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸೋಪ್ ನೀರಿಂದನೇ ಕೈ ತೊಳಿಬೇಕು. ಇಲ್ಲ ಅಂತಂದರೆ ಇವೇನು ನಾವು ಹ್ಯಾಂಡ್ ರಬ್ ಸೊಲ್ಯೂಷನ್ಸ್ ಅಂತ ಏನು ಕರಿತೀವಿ ಇವನ್ನ ಉಪಯೋಗಿಸಿ ಕೈ ತೊಳಿಬೋದು. ಆದರೆ ಕೈ ಗಲೀಜಾದಾಗ ಮಾತ್ರ ಈ ಹ್ಯಾಂಡ್ ರಬ್ಗಳನ್ನು ಉಪಯೋಗಿಸ್ಬಾರ್ದು. ಕೈ ಗಲೀಜಾದಾಗ ಸೋಪ್ ನೀರಿಂದನೇ ಕೈ ತೊಳಿಬೇಕು. ಮತ್ತು ಈ ಇನ್ನೊಂದು ಅಂತಂದರೆ ಈ ಯಾವ್ಯಾವ ರೋಗಗಳನ್ನು ನಾವು ತಡಿಬಹುದು ಈ ಕೈ ಶೌಚದಿಂದ ಅಂತಂದರೆ, ಬಹಳಷ್ಟು ಸ್ಪ್ರೆಡ್ ಆಗುವಂಥ ಇನ್ಫೆಕ್ಷನ್ಗಳೇನಿರುತ್ತೆ ಅವುಗಳು ಎಲ್ಲ ಇನ್ಫೆಕ್ಷನ್ಗಳು ನಾವು ತಡಿಬಹುದು. ಆತ್ಮೀಯ ಕೇಳುಗರೆ, ವೈದ್ಯರು ಬಹಳ ವಿಸ್ತೃತವಾಗಿ ಮಾಹಿತಿಗಳನ್ನು ನಿಮಗೆ ಈಗ ಕೊಟ್ಟಿದ್ದಾರೆ. ಅಂದರೂ ಕೂಡ ನಿಮ್ಮಲ್ಲಿ ಕೆಲವು ಸಂಶಯಗಳು ಉಂಟಾಗಿರ್ತವೆ. ಅಂಥ ಸಂಶಯಗಳಿಗೆ ಈಗ ನೀವು ನೇರವಾಗಿ ಉತ್ತರವನ್ನು ಪಡ್ಕೊಳ್ಬಹುದು. ನಮ್ಮ ಮೊದಲನೇ ಕಾಲರ್, ಹಲೋ, ಹಲೋ, ಹಲೋ, ಎಸ್ ಡಿ ಎಂ ಡಾಕ್ಟರ್ ಅಲ್ರಿ? ಹಾಂ ಹೌದ್ರಿ, ಎಸ್ ಡಿ ಎಂ ಡಾಕ್ಟರ್. ನಾವು ಇಲ್ಲಿ ಮಂಜುನಾಥ್ ನಾಡಿಗೇರ್ ಅಂತ ಮಾತಾಡೋದ್ರಿ, ಹಳೆಹುಳಿಯಿಂದ. ಇವತ್ತಿನ ವಿಷಯದ ಬಗ್ಗೆ ಮಾಹಿತಿ ಬೇಕಾಯ್ತು ರೀ ನನಗೆ. ಇವತ್ತು ಕೈ ನೈರ್ಮಲ್ಯ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ವಿಚಾರ ಮಾಡ್ರಿ, ಯಾವ ಪ್ರಶ್ನೆ ಕೇಳ್ಬೇಕಂತ ಹೇಳಿ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಸುತ್ತಗುಂಡಿ ಗ್ರಾಮದಿಂದ ವೆಂಕಣ್ಣ ಬಳಮಟ್ಟಿ ಅಂತ ಮಾತಾಡೋದು ಮೇಡಮ್. ವೆಂಕಣ್ಣ ಅವರ, ನಿಮ್ ಪ್ರಶ್ನೆ ಕೇಳ್ರಿ. ಇದ ಸರ್, ಇದ ರೋಗ ಬರುವ ಲಕ್ಷಣಗಳು ಬರ್ತಾವ, ಇದು ಮಕ್ಕಳಿಗೆ ಕಾರ್ಯಕ್ರಮ ಇದು ಬರ್ತದ ಸರ್? ಇದೆ ಅಂದ್ರೆ ಇವತ್ತಿನ ವಿಷಯ ಕೈ ನೈರ್ಮಲ್ಯ ದಿನ, ಅಂದ್ರ ಕೈಗಳ ಸ್ವಚ್ಛತೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಅದ. ಅದ್ರ ಬಗ್ಗೆ ನಮ್ಮ ಕೇಳುಗರು ಪ್ರಶ್ನೆಗಳನ್ನ ಕೇಳಬೇಕು. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಶಿವಲಿಂಗಯ್ಯ ಹಿರೇಮಠ್ರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಮಾತಾಡ್ತೀರಿ ಮೇಡಮ್ ರೀ? ಹಾ, ನಿಮ್ ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ಡಾಕ್ಟರ್ಗೆ ನಮಸ್ಕಾರ ರೀ. ನಮಸ್ಕಾರ ಹೇಳ್ರಿ. ಸರ್, ನನ್ನ ಪ್ರಶ್ನೆ ಏನಂದ್ರ ರೀ, ಈಗ ಕೀಟಿಗೆಯಲ್ಲಿ ಬಹಳ ಚೆನ್ನಾಗಿ ವಿವರ ಮಾಡ್ರಿ, ಏನು ಸಮಸ್ಯೆ ಇಲ್ರಿ ಮೇಡಮ್ ಸರ್ ರೀ. ಆದ್ರ ರೀ, ಈಗ ಕೈಗೆ ಹಚ್ಚುವ ಸೋಪು ಇಲ್ಲದೆ ಇದ್ದ ಸಮಯದಲ್ಲಿ ಬಟ್ಟೆ ಒಗೆಯುವ ಸೋಪನ್ನ ಯೂಸ್ ಮಾಡಬಹುದು ಅನ್ನೋ ರೇರ್ ಒಕೇಶನ್, ಅಪರೂಪದ ಘಟನೆಗಳಲ್ರಿ. ಒಳ್ಳೆ ಪ್ರಶ್ನೆ ಕೇಳಿದಿರ ನೀವು. ಉಪಯೋಗ ಮಾಡಬಹುದು, ಅದಕ್ಕೆ ಇದಂತಲ್ಲ, ಆದ್ರೆ ಒಂದ್ ಸರ್ತಿ ಯಾವಾಗಾದ್ರೂ ರೇರ್ ಒಕೇಶನ್ ಅಂತ ನೀವೇ ಹೇಳಿದ್ರಲ್ಲ, ಸೊ ರೇರ್ ಒಕೇಶನ್ ಇದ್ದಾಗ ಉಪಯೋಗ ಮಾಡಬಹುದು, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ರಿ? ಇಲ್ಲ ಇಲ್ಲ. ಮತ್ತೆ ಇನ್ನು ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾರ್ರಿ, ಬಟ್ಟೆ ಸೋಪು ಅಥವಾ ಈ ಏನು ಬೇಡ ಅಂತ ಹೇಳಿ ಮಣ್ಣನ್ನ ಯೂಸ್ ಮಾಡ್ತಾರೆ ಸರ್, ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತಾರೆ? ಇಲ್ಲ, ಮಣ್ಣಿಂದು ಅಷ್ಟು ಉಪಯೋಗ ಆಗೋದಿಲ್ಲ. ಬೂದಿನ ಯೂಸ್ ಮಾಡ್ತಾರ್ರಿ, ಅದು ಎರೆ ಮಣ್ಣು ಅಂತ ಹೇಳ್ತಿರಲ್ಲ. ಇಲ್ಲ ಇಲ್ಲ, ಅದರಿಂದ ಅಷ್ಟು ಇದು ಇಲ್ಲ, ಉಪಯೋಗ ಆಗೋದಿಲ್ಲ. ಸೋಪೆ ಉಪಯೋಗ, ಸೋಪಿಂದನೇ ಹೋಗ್ತದ. ಹಲೋ, ಎಸ್ ಟಿ ಎಂ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ, ಹಲೋ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ರಾಯಬಾಗ್ನಿಂದ ಭೀಮರಾವ್ ಕೋಕಟೆ ಮಾತಾಡೋದ್ರಿ. ಭೀಮರಾವ್ ಅವರ ಪ್ರಶ್ನೆ ಕೇಳ್ರಿ. ಯಾವ ಸೋಪ್ನಿಂದ ಕೈ ತೊಳ್ಕೊಬೇಕ್ರಿ ಮೇಡಮ್? ಸೋಪ್ ಅಂದ್ರೆ ಸೋಪ್ ಯಾವ್ದಾದ್ರೂ ಇರ್ಲಿ, ಅದು ಲಿಕ್ವಿಡ್ ಆದ್ರೂ ಇರ್ಲಿ, ಸೋಪ್ ಬಾರ್ ಸಾಬೂನ್ ಬಾರ್ ಇರ್ತಲ್ಲ ಅದಾದ್ರೂ ಪರವಾಗಿಲ್ಲ, ಯಾವ್ದಾದ್ರೂ ಇರ್ಲಿ. ನಮಸ್ಕಾರ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ನಾ ಧ್ರುವ ಮಾರುಕಟ್ಟೆ ಮಾತಾಡ್ತೀನಿ ಮೇಡಮ್. ಧ್ರುವ ಅವರ ಪ್ರಶ್ನೆ ಕೇಳ್ರಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಧ್ರುವ ಅವ್ರ, ಹೇಳ್ರಿ. ನಮಸ್ಕಾರ, ನಮಸ್ತೆ ಡಾಕ್ಟರ್. ನಿಮ್ಗೆ ನಮ್ ಪರಿಚಯ ಬಹಳ, ನಾವು ಇಲ್ಲಿ ಧಾರವಾಡಕ್ಕೆ ಬಂದಾಗ ನಿಮ್ ಪರಿಚಯ ಬಹಳ ಡಾಕ್ಟರ್. ನಿಮ್ ಫಾದರ್ದು, ನಮ್ ಫಾದರ್ದು ಇದು ಇದ್ರು, ಫ್ರೆಂಡ್ಸ್ ಇದ್ರು. ಈಗ ನನ್ ಪ್ರಶ್ನೆ ಅಂತಂದ್ರೆ, ಎಸ್ ನನ್ ಪ್ರಶ್ನೆ ಅಂದ್ರೆ, ಈ ಫಾರಿನ್ ದಾಗ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ನೀವೆಲ್ಲ ಕಸ ಎಲ್ಲ ಡಸ್ಟ್ ಎಲ್ಲ ಇದನ್ ಮಾಡ್ತಾರೆ, ಲೇಟೆಸ್ಟ್ ಟೆಕ್ನಾಲಜಿ. ಆ ಟೆಕ್ನಾಲಜಿ ನಮ್ ಇಂಡಿಯಾದಾಗ ತರಬೇಕು, ಒಂದೇದ್ದು. ಎರಡನೇದಂದ್ರೆ, ಜೆನೆಟಿಕ್ ಇಂಜಿನಿಯರಿಂಗ್ ಬ್ಯಾಕ್ಟೀರಿಯಾದನ್ ಕಂಟ್ರೋಲ್ ಮಾಡ್ತಾರೆ, ಎಫೆಕ್ಟ್ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ತಾರೆ, ಅದನ್ನ ನಮ್ ಇಂಡಿಯಾದಾಗ ತರಬೇಕು, ಅಲ್ಲಿ ವೆಸ್ಟರ್ನ್ ದಾಗ ಆಗ್ಯದ. ಮೂರನೇ ಪ್ರಶ್ನೆ ಅಂತಂದ್ರೆ, ಇವೆಲ್ಲ ಎಲೆಕ್ಷನ್ ಮಾಡಿದ ಪ್ಲೇಗು, ಕಾಲ್ರಾ, ಡಿಸೆಂಟ್ರಿ ಇವೆಲ್ಲ ಬರ್ತಾವ, ಇವನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಪಬ್ಲಿಕ್ ಗೆ ಅರಿವು ಮಾಡ್ಬೇಕು ಇವೆಲ್ಲ ಮಾಡ್ರಿ ತಿಳ್ಕೊಂಡು. ಆಮೇಲೆ ಮಲೇರಿಯಾ ಬರ್ತದೆ, ಎಲ್ಲ ಕೊಳಕೆ ನೀರೆಲ್ಲ ಅಲ್ಲೇ ಬಿಡ್ತಾರ, ಇವನ್ನೆಲ್ಲ ಪಬ್ಲಿಕ್ ಗೆ ಅವೇರ್ ಮಾಡ್ಬೇಕು ಡಾಕ್ಟರ್. ಇವೆಲ್ಲ ಮಾಡ್ಬೇಕು ನೋಡ್ರಿ, ಜೆನೆಟಿಕ್ ಇಂಜಿನಿಯರಿಂಗ್ ಬಹಳ ಇಂಪಾರ್ಟೆಂಟ್, ವೆಸ್ಟರ್ನ್ ದಾಗ ಅದನ್ನ ಕಂಟ್ರೋಲ್ ಮಾಡ್ಯಾರ, ಇದ್ರ ಬಗ್ಗೆ ತಮ್ಮ ಸ್ವಲ್ಪ ಅಭಿಪ್ರಾಯ. ಧ್ರುವ ಅವರೇ, ಧನ್ಯವಾದಗಳು. ನಮ್ಮ ಇವತ್ತಿನ ವಿಷಯ ಕೈ ನೈರ್ಮಲ್ಯ ದಿನ. ಹಲೋ, ಎಸ್ಟಿಎಂ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ, ಹಾ, ಮಂಜುನಾಥ್ ಅವರ ಪ್ರಶ್ನೆ ವಿಚಾರ ಮಾಡ್ಕೊಂಡ್ರಿ, ಕೇಳ್ರಿ. ಡಾಕ್ಟರ್ ಬಹಳ ಬಹಳ ಉದ್ದವಾಗಿ ಬಹಳ ಚಂದಾಗಿ ಹೇಳಿದ್ದಾರೆ, ನೀವು ಕೇಳಿಲ್ಲ ಅಂತ ಕಾಣಿಸ್ತದೆ. ಹಲೋ, ಹಲೋ, ಅದ್ರ ಬಗ್ಗೆ ವಿಷಯ ಬಗ್ಗೆ ಡಾಕ್ಟರ್, ಇದು ಮೇಡಮ್ ಧ್ರುವ ಅವರು ಮತ್ತು ಲೈನ್ ಮೇಲಿದ್ದೀರಿ. ಧ್ರುವ ಅವರು ಮತ್ತೆ ಫೋನ್ ಮಾಡಿರಿ, ಕೇಳ್ರಿ ಪ್ರಶ್ನೆ ಕೇಳ್ರಿ. ಕೇಳ್ತೀನಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಹೇಳ್ರಿ. ಈಗ ಈಗ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇವೆಲ್ಲ ಎಲ್ಲ ಹೊರಗೆ ಡಸ್ಟು ಆಮೇಲೆ ಇವೆಲ್ಲ ಮಲೇರಿಯಾ ಇವೆಲ್ಲ ಕಂಟ್ರೋಲ್. ನನ್ಗೆ ನೆನಪಿದೆ ನಿಮ್ಮ ಪ್ರಶ್ನೆ, ಮೂರು ಪ್ರಶ್ನೆ. ಅದು ಒಂದೇ ಪ್ರಶ್ನೆ, ಇದು ವಿಷಯಕ್ಕೆ ಸಂಬಂಧ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಎರಡನೇದು ಮತ್ತು ಮೂರನೇ ಪ್ರಶ್ನೆ ಏನಿದೆ ಅಲ್ಲ, ಜೆನೆಟಿಕ್ ಇಂಜಿನಿಯರಿಂಗ್ ಅದರದ್ದು ಭಾಳಷ್ಟು ಕಾಂಟ್ರವರ್ಸೀಸ್ಗಳಿದೆ, ಹಾಗಾಗಿ ಅದ್ರ ಬಗ್ಗೆ ವಿಶಿಷ್ಟವಾಗಿ ಒಂದು ನಿಲುವನ್ನು ತೊಗೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಮೂರನೇದ್ದು ಏನಿದೆ, ನೀವು ಕಾಲ್ರಾ ಮಲೇರಿಯಾ ಇದೆಲ್ಲ ಹೇಳಿದ್ರಲ್ಲ, ಅದು ಎಲ್ಲ ಕಲುಷಿತ ನೀರೆಲ್ಲ ಇರ್ತದೆ. ಈಗ ಅದು ನೀರಿದ್ದು ನಾವು ಸ್ವಚ್ಛವಾಗಿ ಕೈ ತೊಳ್ಕೊಂಡ್ವಿ ಅಂತಂದರೆ ಅದರಿಂದನೂ ಉಪಯೋಗ ಇದೆ. ಕಲುಷಿತ ನೀರನ್ನ ಉಪಯೋಗ ಮಾಡಿ ಸ್ವಚ್ಛವಾಗಿ ಕೈ ತೊಳ್ಕೊಂಡಾಗ ಅದು ವಿಲ್ ಬಿ ಏಬಲ್ ಟು ಪ್ರಿವೆಂಟ್, ಅಂದರೆ ಅದರಿಂದಾಗಿ ಸೋಂಕುಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಹಾಗಾಗಿ ಅದಕ್ಕೆ ನಾವು ಕೈ ತೊಳ್ಕೊಳ್ಳೋದ್ರ ಬಗ್ಗೆ ಅಷ್ಟೊಂದು ಇದನ್ನ ಹೇಳೋದು ವಿಶೇಷವಾಗಿ. ಟೆಕ್ನಾಲಜಿ ಯೂಸ್ ಮಾಡಿ ಇವನ್ನೆಲ್ಲ ಡಸ್ಟ್ ಗಿಸ್ಟ್ ನಿರ್ಮೂಲ ಮಾಡ್ತಾರೆ ಅಮೆರಿಕಾಗೆ, ನಮ್ಮಲ್ಲಿ ಇಂಡಿಯಾದಾಗ ಇನ್ನ ಬಂದಿಲ್ಲ ಡಾಕ್ಟರ್. ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಇವನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಧನ್ಯವಾದಗಳು ಧ್ರುವ ಅವರೇ, ಇಂಥ ಮಾಹಿತಿಗಳನ್ನ ಕೇಳುಗರೊಂದಿಗೆ ಹಂಚಿಕೊಂಡಿರಿ. ನಮಸ್ಕಾರ ಡಾಕ್ಟರ್. ಈಗ ಕೈಯಿಂದ ಹರಡುವ ಕೆಲವು ರೋಗಗಳು ಯಾವುವು ಅಂತ ನಮಗೆ ಹೇಳಬೇಕು ನೀವು. ಕೈ ಸ್ವಚ್ಛ ತೊಳ್ಕೊಳ್ಳದೆ ಹೋದರೆ ಏನಾಗ್ಬೋದು? ಹೌದು, ಇದು ಒಂದು ಭಾಳ ಮುಖ್ಯವಾದ ಪ್ರಶ್ನೆ. ಕೈಯಿಂದ ಹರಡುವ ರೋಗಗಳಲ್ಲಿ ಭಾಳ ಮುಖ್ಯವಾದದ್ದಂದರೆ ನಾವು ಟೈಫಾಯ್ಡ್ ರೋಗ ಅಂತ ಕೇಳಿರ್ತೀವಿ, ಅದು ಕೈಯಿಂದ ಹರಡುತ್ತೆ. ಮತ್ತು ಅದ್ರ ಜೊತೆಗೆ ನಾವು ಏನು ಈ ಸೋಂಕಿನಿಂದ ಬರುವಂಥ ಇನ್ಫೆಕ್ಷನ್ ಅಂದರೆ ಸೂಕ್ಷ್ಮ ಜೀವಾಣುಗಳಿಂದ ಬರುವಂತಹ ಭೇದಿ ಅಥವಾ ಡಿಸೆಂಟ್ರಿ ಅಂತ ಕರಿತೀವಿ, ಇವುಗಳು ಇದೆ. ಕಾಲರ ಭಾಳ ಮುಖ್ಯವಾದ ರೋಗ. ಇವೆಲ್ಲ ರೋಗಗಳು ನಾವು ಸ್ವಚ್ಛವಾಗಿ ಕೈ ತೊಳೆದೇ ಇದ್ದರೆ ಒಬ್ಬರಿಂದ ಒಬ್ಬರಿಗೆ ಹರಡೋ ಸಾಧ್ಯತೆಗಳು ಇರುತ್ತೆ. ಮತ್ತು ಕಲುಷಿತ ಆಹಾರ ಮತ್ತು ನೀರಿಂದನೂ ಬಂದು ಕೈ ತೊಳೆದೇ ಇದ್ದರೆ ಇವೇ ರೋಗಗಳು ಬರೋ ಸಾಧ್ಯತೆಗಳು ಇರುತ್ತೆ. ಹಲೋ, ಎಸ್ ಡಿ ಎಂ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ನಿಮ್ಮ ಪ್ರಶ್ನೆ ಚುಟುಕಾಗಿರಲಿ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ. ಈಗ ಸರ್ ನೀವು ಪೀಳಿಕೆಯಲ್ಲಿ ಸಾಕಷ್ಟು ವಿವರಣೆ ಹೇಳಿದ್ರಿ ಸರ್. ತಮ್ಮ ಹೆಸರು ಹೇಳ್ರಿ ಮೊದಲಿಗೆ, ಎಲ್ಲಿಂದ ಫೋನ್ ಮಾಡ್ತೀರಿ? ಧಾರವಾಡದಿಂದ. ಕೇಳ್ರಿ ಸರ್, ಈಗ ಮೂವತ್ತು ಸೆಕೆಂಡ್ ಕೈ ತೊಳಿಬೇಕಂತ ಅಂದ್ರಿ ಸರ್, ಈಗ ಓಸಿಡಿ ಈಗ ಗೀಳು ರೋಗಕ್ಕೂ ಈ ಸಹಜವಾದ ಕೈ ತೊಳೆದಕ್ಕೂ ಏನು ವ್ಯತ್ಯಾಸ ಕಂಡ್ಕೋಬಹುದು ಅನ್ನೋದು ಒಂದು ಚಿಕ್ಕ ಪ್ರಶ್ನೆ ಸರ್ ಮೊದಲ. ಆಮೇಲೆ ಈಗ ಏನು ಸ್ಯಾನಿಟೈಸರ್ ಈಗ ಆಸ್ಪತ್ರೆಗೆ, ಉದಾಹರಣೆಗೆ ನಿಮ್ಮ ಆಸ್ಪತ್ರೆಗೆ ಬಂದಾಗ ಸ್ಯಾನಿಟೈಸರ್ ಹಾಕ್ತಾರೆ, ಮತ್ತೆ ನಾವು ಟಿಫಿನ್ ಊಟ ಮಾಡ್ಬೇಕಂತಂದ್ರೆ ಮತ್ತೆ ಸಪರೇಟ್ ಆಗಿ ಕೈ ತೊಳಬೇಕನ್ನೋದು ಇವ ಎರಡು ಪ್ರಶ್ನೆ ಸರ್. ಇದು ಎರಡನೇ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ. ಸ್ಯಾನಿಟೈಸರ್ ಅಂತ ನಾವೇನ್ ಅಂತೀವಲ್ಲ ಅಂದ್ರೆ ಅಲ್ ಹ್ಯಾಂಡ್ ರಬ್ ಅಂತ ನಾವು ಕರಿತೀವಿ. ಅದಾದ್ಮೇಲೆ ನಾವು ಸೀದಾ ಏನು ಆಹಾರ ಪದಾರ್ಥಗಳನ್ನು ಮುಟ್ಟಿ ತಿನ್ನೋದು ಒಂದು, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಆದರೆ ಒಂದು ವಿಶೇಷದ ನೆನ್ಪಿಟ್ಕೊಳ್ಬೇಕೇನು ಅಂತಂದರೆ, ಅದು ಏನು ನಮಗೇನು ಹಚ್ಕೊಂಡಿರ್ತೀವಲ್ಲ ಕೈಯಲ್ಲಿ, ಅದು ಪೂರ್ತಿ ಒಣಗಿ ಹೋಗಿರ್ಬೇಕು. ಕರೆಕ್ಟ್ ಸರ್. ಅದು ಒಣಗಿದ ಮೇಲೆ ನೀವು ಆಹಾರ ಪದಾರ್ಥಗಳನ್ನು ಅದನ್ನೆಲ್ಲ ಮುಟ್ಟಿ ಇದನ್ನ ಮಾಡ್ಬೋದು. ಆಮೇಲೆ ಗೀಳು ರೋಗಕ್ಕೂ ಈ ಸಹಜ ಕೈ ತೊಳೆದಕ್ಕೂ ವ್ಯತ್ಯಾಸ ಹೆಂಗ ನಾವು ಸರಿ ಮಾಡ್ಕೋಬಹುದು? ನಮ್ಮ ಇವತ್ತಿನ ವಿಷಯದ ವ್ಯಾಪ್ತಿಗೆ ಈ ಆಬ್ಸೆಸ್ ಕ್ಲೀನಿಂಗ್ ಡಿಸಾರ್ಡರ್ ಬರುವುದಿಲ್ಲ. ಸರ್, ಈಗ ನಾ ಇನ್ನೊಮ್ಮೆ ಕೇಳ್ತೀರಿ, ನಾವು ಕೈಯ ಯಾವ ಭಾಗಗಳನ್ನ ತೊಳೆಯೋದೇ ಇಲ್ಲ, ಮರೆತು ಬಿಡ್ತೀವಿ, ಅಂತಹ ಭಾಗಗಳು ಯಾವು? ಅವನ್ನ ತೊಳಿಲೇಬೇಕು, ನಾವು ಮರಿತೀವಿ ಅವನ್ ತೊಳಿಬೇಕು, ಅವು ಯಾವು ಅಂತ ಹೇಳ್ತೀರಿ? ಒಂದು ಹೆಬ್ಬೆಟ್ಟು. ಹೆಬ್ಬೆಟ್ಟು ಅಂತಂದ್ರೆ ಮುಂಭಾಗ ಮತ್ತು ಹಿಂಭಾಗ, ಮತ್ತೆ ಬೆರಳುಗಳ ನಡುಕಿರುವಂತಹ ಈ ಸಂಧಿ ಇದು, ಆಮೇಲೆ ಇಡೀ ನಮ್ಮ ಕೈನ ಹಿಂಭಾಗ ಮತ್ತು ಉಗುರು ಮತ್ತು ನಮ್ಮ ಬೆರಳಿನ ತುದಿ. ಸೊ ಇವು ಎಲ್ಲ ಭಾಗಗಳು ನಾವು ಸಾಮಾನ್ಯವಾಗಿ ತೊಳಿಬೇಕಾದ್ರೆ ಮರಿತೀವಿ, ಇದರಿಂದ ಇಲ್ಲಿ ನಮ್ಮ ಸೂಕ್ಷ್ಮ ಜೀವಾಣುಗಳು ಜಾಸ್ತಿ ಇರೋ ಸಾಧ್ಯತೆಗಳು ಇರುತ್ತೆ. ಹಲೋ, ಎಸ್ ಡಿ ಎಂ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ. ಹಲೋ ಹಲೋ ಹಲೋ, ನಿಮ್ ಫೋನ್ ದೂರಿಟ್ಟು ಪ್ರಶ್ನೆ ಕೇಳ್ರಿ, ಸಮಯ ಇಲ್ಲ. ಆಯ್ತ್ರಿ, ನಾವು ರೈತರ್ರಿ. ಹ್ಞೂ, ಹೇಳ್ರಿ ಹೇಳ್ರಿ. ನಿಮ್ಮ ಹೆಸರು ಕೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಮಾದೇವ್ ಅಂತ್ರಿ. ಎಲ್ಲಿಂದ ಫೋನ್ ಮಾಡ್ತೀರಿ? ಬೆಳಗಲಿಯಿಂದ. ಲಘು ಚುಟುಕಾಗಿ ನಿಮ್ ಪ್ರಶ್ನೆ ಕೇಳ್ರಿ, ಸಮಯ ಇಲ್ಲ. ನಾವು ರೈತರ್ರಿ, ಯಾಕೆ ಸ್ವಚ್ಛತೆ ಕಾಪಾಡ್ಕೋಬೇಕು ಅಂತ್ರಿ? ಈಗ ಹೇಳಿದ್ನಲ್ಲ ನಾನು, ಸೋಪ್ ಸೋಪ್ ಸೋಪಿಂದನೇ ಒಂದು ಸೋಪ್ ಇಟ್ಕೊಳ್ಬೇಕು ಎಲ್ಲರ ಮನೆಯಲ್ಲೂ ಇರ್ತದೆ. ಈಗ ರೈತರಾಗಲಿ ಯಾರೇ ಆಗಲಿ ಸೋಪ್ ಇಟ್ಕೊಂಡು ನೀವು ಸೋಪಿಂದ ಕೈ ಎಲ್ಲ ತೊಳ್ಕೊಳ್ಬೇಕು. ಅದ್ರ ಬಗ್ಗೆ ಎಲ್ಲ ಈಗ ನಾನು ಹೇಳಿದ್ದೀನಿ. ಆತ್ಮೀಯ ಕೇಳುಗರೆ, ಇವತ್ತಿನ ವಿಷಯವಾಗಿತ್ತು ವಿಶ್ವ ಕೈ ನೈರ್ಮಲ್ಯ ದಿನ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಡಾಕ್ಟರ್ ಅಮಿತ್ ಜೋಶಿ ಅವರು. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಮತ್ತು ಇನ್ನೊಂದು ಸಂಖ್ಯೆ 7187000. ಈ ವಾರದ ಬಹುಮಾನ ಪ್ರಶ್ನೆ, ಕೈಯ ಯಾವ ಭಾಗವನ್ನು ನಾವು ಹೆಚ್ಚಿನ ಅಂಶ ತೊಳೆಯುವುದನ್ನು ಮರೀತೇವೆ? ಕೈಯ ಯಾವ ಭಾಗಗಳನ್ನು ನಾವು ಹೆಚ್ಚಿನ ಅಂಶ ತೊಳೆಯುವುದನ್ನು ಮರೀತೇವೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ: ಪ್ರಾಂಶುಪಾಲರು ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ